ರೈತ ಮಿತ್ರರೇ, ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ. ಇನ್ನು ಕೃಷಿ ಗೀತೆಗಳನ್ನು ಕೇಳೋಣಂತ.

ಬೀಳು ನೆಲದಾಗ ಜತ್ರೋಪ, ಸವಳು ನೆಲದಾಗ ಜತ್ರೋಪ, ಬೀಳು ನೆಲದಾಗ ಜತ್ರೋಪ. ಭಾವಿ ಬದಕೋ ಎತ್ತರೋಪ, ಜತ್ರೋಪ ಜತ್ರೋಪ, ಹತ್ತರೋಪ ಹತ್ತರೋಪ, ಜತ್ರೋಪ ಜತ್ರೋಪ, ಹತ್ತರೋಪ ಹತ್ತರೋಪ, ಹತ್ತರೋಪ ಹತ್ತರೋಪ, ಹತ್ತರೋಪ ಹತ್ತರೋಪ. ಮಳೆಯು ಬಂದರ ಭರಚಕ್ಕ ಬೆಳಿತಾನ,